ಆಕಾಶವಾಣಿ ಕಲಬುರಗಿ. ಈಗ ಸಮಯ 6:50:40. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 566ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ಖಾಸಿಂ ಸಾಬ್ ಹಾಗೂ ಸಂಗಡಿಗರಿಂದ ಮೊಹರಂ ಪದ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್, ಆಯಾ ಸಮಯದಿ ಬೋನಸ್ ರಿಟರ್ನ್ ಸಿಗುವುದು ಹೆಚ್ಚು. ಕಡಿಮೆ ಕಡಿಮೆ ಕಂತು ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9448 4695 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 566ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಶ್ರೋತೃ ಬಾಂಧವರಿಗೆ, ಆಸಕ್ತರಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಮಳೆ ಮಳೆ ಮಳೆ ಮಳೆ, ಎಲ್ಲಿ ನೋಡದಲ್ಲೆಲ್ಲ ಮಳೆ, ಯಾವ ಸಮಯ ಇದ್ರೂ ಸಹಿತ ನಿರಂತರವಾಗಿ ಮಳೆಯನ್ನು ನಾವು ಅನುಭವಿಸಿದ್ವಿ. ಕಳೆದ ವಾರಂತೂ ನಿರೀಕ್ಷೆ ಮಾಡಿದ್ರಕ್ಕಿಂತಲೂ ಅತಿಯಾಗಿ ಮಳೆ ಸುರಿದದ. ನಮ್ಮ ಭಾಗದ ಜಿಲ್ಲೆಗಳಲ್ಲಂತೂ ಸಾಕಷ್ಟು ಮಳೆಯನ್ನ ಈ ಸಮಯದೊಳಗೆ ನಾವು ಪಡೆದ್ವಿ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಇರಬಹುದು, ನಮ್ಮ ಕರಾವಳಿ ಪ್ರದೇಶಗಳಿರಬಹುದು, ಪಶ್ಚಿಮ ಘಟ್ಟಗಳಿರಬಹುದು, ಅಲ್ಲೆಲ್ಲ ಕುಂಭದ್ರೋಣ ಮಳೆಯಿಂದಾಗಿ ನದಿಗಳು ತುಂಬಿ ಹರಿದು ಎಲ್ಲಿ ನೋಡದಲ್ಲೆಲ್ಲ ಪ್ರವಾಹದೋತ್ಪಾದಿಯೊಳಗೆ ನೀರೇ ನೀರು ಕಂಡುಬಂತು. ಹೀಗಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗಿ ಏನು ಅಲ್ಲೋಲ ಕಲ್ಲೋಲ ಉಂಟಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವಾಗ ಈ ಮಳೆ ನಿಂದಿರುತ್ತದೆ, ಯಾವಾಗ ನಾವು ಸೂರ್ಯನನ್ನು ನೋಡಿವಿ, ಬಿಸಿಲನ್ನು ನೋಡಿವಿ ಅನ್ನುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಯಿತು. ನಮ್ಮ ರೈತರಂತೂ ತಾವು ಮಳೆ ಯಾಕರೆ ಬರ್ತಾ ಇದೆ ಅನ್ನುವಂತಹ ಒಂದು ಸಂಕಟದೊಳಗ ಇದ್ದಂಗ ಅನಿಸ್ತು. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ಮಳೆ ಇಲ್ಲ ಅಂತೇಳಿ ಕಾಯ್ತಾ ಇದ್ವಿ, ಈಗ ಎರಡೆರಡು ವಾರಗಟ್ಟಲೆ ನಿರಂತರವಾಗಿ ಮಳೆ ಬಂದು ಆ ಬದುಕು ಕೂಡ ಹೋಗುವಂತಹ ಒಂದು ಸನ್ನಿವೇಶದೊಳಗ ನಾವು ಇದ್ದೀವಿ ಅಂತ ಹೇಳಬಹುದು. ಎಂದೂ ಇರಲಾರದಂತಹ ಮಳೆಯನ್ನ ಈ ಸಮಯದೊಳಗ ನಾವು ಪಡೆದ್ವಿ. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಅವಧಿಯೊಳಗ. ಅಂತಂದ್ರ ಈ ಸಲದ ಹಂಗಾಮು ಜೂನ್ ಒಂದಕ್ಕೇನು ಶುರುವಾಯಿತು, ಇಲ್ಲಿ ತನಕನು ಆಗಸ್ಟ್ 3ನೇ ತಾರೀಕಿನ ತನಕನು ಎಷ್ಟು ಮಳೆಯಾಗಿದೆ ನಮ್ಮ ದೇಶದೊಳಗ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ತಾವು ಗಮನಿಸಿದ್ರ ನಾವು ಎಷ್ಟರ ಮಟ್ಟಿಗೆ ಮಳೆಯನ್ನ ಪಡೆದಿವಿ ಅನ್ನೋದು ತಮಗ ಗೊತ್ತಾಗ್ತದೆ. ಅದನ್ನ ನಾನು ತಮ್ಮಿಂದ ಪ್ರಸ್ತುತ ಮಾಡ್ತಾ ಇದ್ದೀನಿ. ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇಡೀ ದೇಶದೊಳಗ ಈ ಸಲ ಮಳೆಯಾಗಿದ್ದು ಅಂದ್ರ ಈ ಅವಧಿಯೊಳಗ ಮಳೆಯಾಗಿದ್ದು ಜೂನ್ 1ರಿಂದ ಆಗಸ್ಟ್ 3ರ ತನಕ ಮಳೆಯಾದಂತಹದ್ದು 502 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಆದ್ರೆ ಸಾಮಾನ್ಯವಾಗಿ ಆಗಬೇಕಾದಂತಹದ್ದು ಅಂತಂದ್ರೆ 473 ಮಿಲಿಮೀಟರ್ನಷ್ಟು, ಅಂದ್ರ ಶೇಕಡ 6ರಷ್ಟು ಮಳೆ ಇಡೀ ದೇಶಕ್ಕೆ ಸರಾಸರಿಯಾಗಿ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಕ್ಷೇತ್ರ ಈ ಏರಿಯಾ ಅಂತೇಳಿ ನಾವು ನೋಡೋದಾದ್ರೆ ದಕ್ಷಿಣ ಭಾರತದೊಳಗ ನಮಗೆ ಸಂಬಂಧಪಟ್ಟಂತಹ ಪ್ರದೇಶದೊಳಗ ಈ ಸಲ ಈ ಸಮಯದೊಳಗ 513 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಸಾಮಾನ್ಯವಾಗಿ ಎಷ್ಟು ಮಳೆ ಆಗಬೇಕು ಅಂತಂದ್ರೆ 386 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ಅಂದ್ರೆ ಎಷ್ಟು ಹೆಚ್ಚಾಯಿತು, ಶೇಕಡ 33ರಷ್ಟು ಹೆಚ್ಚಾಯಿತು. ದಕ್ಷಿಣ ಭಾರತದೊಳಗ ಶೇಕಡ 33ರಷ್ಟು ಇಲ್ಲಿ ತನಕ ಮಳೆ ಹೆಚ್ಚಾಗಿದೆ. ಮಧ್ಯ ಭಾರತದೊಳಗ ಆಗಿದ್ದು 585 ಮಿಲಿಮೀಟರ್ನಷ್ಟು, ಸಾಮಾನ್ಯವಾಗಿ ಆಗಬೇಕಾದಂತಹದ್ದು 525 ಮಿಲಿಮೀಟರ್ನಷ್ಟು, ಅಂದ್ರೆ ಮಧ್ಯ ಭಾರತದೊಳಗ ಶೇಕಡ 11ರಷ್ಟು ಮಳೆ ಹೆಚ್ಚಾಗಿದೆ. ಇನ್ನ ವಾಯವ್ಯ ಭಾರತದೊಳಗ 315 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಸಾಮಾನ್ಯವಾಗಿ 309 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು, ಅಲ್ಲಿ ಸ್ವಲ್ಪ ಹೆಚ್ಚಾಗಿದೆ, ಶೇಕಡ 2ರಷ್ಟು ಹೆಚ್ಚಾಗಿದೆ. ಇನ್ನ ಪೂರ್ವ ಮತ್ತು ಈಶಾನ್ಯ ಭಾರತದೊಳಗ ಆಗಿರುವಂತಹ ಮಳೆ ಅಂತಂದ್ರೆ 672 ಮಿಲಿಮೀಟರ್ನಷ್ಟು, ಸಾಮಾನ್ಯವಾಗಿ ಆಗಬೇಕಾದಂತಹದ್ದು ಇನ್ನೂ ಹೆಚ್ಚಿದೆ, 785 ಮಿಲಿಮೀಟರ್ನಷ್ಟು. ಈಶಾನ್ಯ ಭಾರತದೊಳಗೆ ಯಾವತ್ತು ಮಳೆ ಸಿಕ್ಕಾಪಟ್ಟೆ ಇರುತ್ತದೆ, ಅಲ್ಲಿ 785 ಮಿಲಿಮೀಟರ್ನಷ್ಟು ಈ ಅವಧಿಯೊಳಗೆ ಮಳೆ ಆಗಬೇಕಾಗಿತ್ತು, ಆದರೆ ಅಲ್ಲಿ ಕೊರತೆಯನ್ನ ಅನುಭವಿಸ್ತಾ ಇದೆ. ಈಶಾನ್ಯ ಭಾರತದೊಳಗೆ ಶೇಕಡ 14ರಷ್ಟು ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಈಶಾನ್ಯ ಭಾರತವನ್ನ ಒಂದು ಬಿಟ್ಟರೆ ಉಳಿದ ಎಲ್ಲಾ ಭಾಗಗಳಲ್ಲಿ ಮಳೆ ಹೆಚ್ಚಿಗೆ ಆಗಿದೆ. ಅದರೊಳಗೂ ದಕ್ಷಿಣ ಭಾರತ ನಂಬರ್ 1 ಪೊಸಿಷನ್ದೊಳಗದ ಶೇಕಡ 33ರಷ್ಟು ಹೆಚ್ಚಿನ ಮಳೆಯನ್ನ ನಾವು ಈ ಸಲ ನೋಡ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದು ತಮಗೂ ಗೊತ್ತೇ ಅದ. ಈ ಸಲ ನಮ್ಮ ಭಾಗದೊಳಗೆ ಸ್ವಲ್ಪ ಹೆಚ್ಚೆ ಅನ್ನುವಂತಹ ಮಳೆ ಆಗ್ತದೆ ಅಂತೇಳಿ ಇಲ್ಲಿ ತನಕ ಈ ಒಂದು ಅಂಕಿ ಅಂಶಗಳನ್ನು ನೋಡಿದ್ರೆ ಅದು ಸರಿ ಅನ್ನುವಂತಹ ಒಂದು ವಿಚಾರ ನಮಗ ಗೊತ್ತಾಗ್ತದೆ. ಆತ್ಮೀಯರೆ, ಈ ಮಳೆ ಆಗೋದಕ್ಕೆ ಅನೇಕ ಕಾರಣಗಳು ಇದ್ದೇ ಅದಾವ. ಏನು ಬಂಗಾಳಕೊಲ್ಲಿ ಒಳಗ ವಾಯುಭಾರ ಕುಸಿತಾಯಿತು, ಅದರ ಪರಿಣಾಮವಾಗಿ ನಾವು ಈ ಪರಿಯ ಮಳೆಯನ್ನ ಈ ವಾರ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಕೆಲವು ಸಿಸ್ಟಮ್ಗಳ ಬಗ್ಗೆ ನಾನು ತಮಗ ಹೇಳ್ತಾ ಇದ್ದೆ. ಲಾನಿನಾ ಅನ್ನುವಂತಹ ಒಂದು ವ್ಯವಸ್ಥೆ, ಅದರ ಜೊತೆಗೆ ಎಲ್ನಿನೋ ಅನ್ನುವಂತಹ ಒಂದು ಪ್ರವಾಹ, ಇವುಗಳಿಂದಾಗಿ ಕೂಡ ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮಗಳು ಆಗ್ತಾವ ಅನ್ನುವಂತಹ ವಿಚಾರ ತಮಗ ಗೊತ್ತಿರುವಂತಹದ್ದು. ಈಗ ಲಾನಿನಾ ಬಗ್ಗೆ ನಾವು ನೋಡೋದಾದ್ರೆ ಇಲಾಖೆಯವರು ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ತಾ ಇರ್ತಾರೆ, ಅಧ್ಯಯನ ನಿರಂತರ ನಡೆದಿರ್ತದೆ. ಲಾನಿನಾ ಅನ್ನುವಂತಹದ್ದು ಒಂದು ಶೀತ ಪ್ರವಾಹ, ಎಲ್ಲಿ ಶಾಂತ ಮಹಾಸಾಗರದೊಳಗೆ ಇದು ಹರಿತಾ ಇರ್ತದೆ, ಭೂಮಧ್ಯ ರೇಖೆ ಸಮೀಪ ಈ ಒಂದು ಲಾನಿನಾ ಅನ್ನುವಂತಹ ಒಂದು ಪ್ರವಾಹ ಹರಿತಾ ಇರ್ತದೆ. ಈ ಸಲ ಅದು ಕ್ರಿಯಾಶೀಲ ಇರುವುದರಿಂದ ನಮ್ಮ ಭಾಗದೊಳಗೆ ಅದರ ಪರಿಣಾಮ ಕಾಣಿಸ್ತಾ ಇದೆ. ಅಂದ್ರೆ ಅದು ಕ್ರಿಯಾಶೀಲ ಇತ್ತು ಅಂತಂದ್ರೆ, ಲಾನಿನಾ ಅನ್ನುವಂತಹ ಶೀತ ಪ್ರವಾಹ ಕ್ರಿಯಾಶೀಲ ಇತ್ತು ಅಂತಂದ್ರೆ ನಮ್ಮ ಮಾನ್ಸೂನ್ ಮೇಲೆ ಸಕಾರಾತ್ಮಕವಾದಂತಹ ಒಂದು ಪರಿಣಾಮ ಆಗಿ ಹೆಚ್ಚಿನ ಮಳೆ ಬರುವಂತಹ ಸಾಧ್ಯತೆ ಇರ್ತದೆ ಅಂತೇಳಿ ಅದಕ್ಕೆ ಒಂದು ಸಂಬಂಧವನ್ನ ವಿಜ್ಞಾನಿಗಳು ನೋಡಿಕೊಂಡಿದ್ದಾರೆ. ಈಗೇನು ಲಾನಿನಾ ಕ್ರಿಯಾಶೀಲ ಐತಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವರ್ಷ ಪೂರ್ತಿ ಆ ಲಾನಿನಾ ಅನ್ನುವಂಥದ್ದು ಕ್ರಿಯಾಶೀಲ ಇರುತ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಈ ಮುಂಗಾರು ಹಂಗಾಮು ಮತ್ತು ಮುಂದಿನ ಹಿಂಗಾರು ಹಂಗಾಮಿನಲ್ಲಿ ಸಹಿತ ನಾವು ಒಳ್ಳೆ ಮಳೆಯನ್ನು ಪಡೆಯಬಹುದು, ಮತ್ತು ಈ ವರ್ಷ ಪೂರ್ತಿ ಮಳೆ ಚೆನ್ನಾಗಿ ಆಗ್ತದೆ ಅನ್ನುವಂತಹ ಸೂಚನೆ ಈ ಲಾನಿನಾದ ಕ್ರಿಯಾಶೀಲತೆಯಿಂದ ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ಹಿಂದೂ ಮಹಾಸಾಗರದ ಏನು ಮೇಲ್ಮೈ ಉಷ್ಣತೆ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ, ಅದರ ಪರಿಣಾಮ ಕೂಡ ನಮ್ಮ ಮೇಲೆ ಆಗ್ತದ. ಅದಕ್ಕೆ ನಾವು ಈಗಾಗಲೇ ಹೇಳದಂಗ ಈ ಹವಾಮಾನ ಅನ್ನುವಂಥದ್ದು ಒಂದು ಜಾಗತಿಕ ಕ್ರಿಯೆ, ಇದು ಜಾಗತಿಕ ಪ್ರಕ್ರಿಯೆ. ನಮ್ಮ ಮೇಲೆ ಎಲ್ಲಿಂದನೂ ಪರಿಣಾಮಗಳು ಆಗಬಹುದು. ಇದಕ್ಕೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಯಾವುದೇ ಏರಿಯಾ ಆಗಲಿ ಸೀಮಿತ ಅಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕು. ಭಾರತೀಯ ಹವಾಮಾನ ಇಲಾಖೆಯವರು ಮುಂದಿನ ದಿನಗಳ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಹ್ಯಾಂಗಿರ್ತದ ಅಂತ ಹೇಳಿ. ಮಧ್ಯ ಮತ್ತು ದಕ್ಷಿಣ ಭಾರತದೊಳಗೆ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇದೆ. ವಾಯವ್ಯ ಭಾರತದೊಳಗೆ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗಬಹುದು. ಈಶಾನ್ಯ ಭಾರತದೊಳಗೆ ಸಾಮಾನ್ಯ ಮಳೆಗೆ ಹತ್ತಿರ ಹತ್ತಿರವಾಗಿ ಮಳೆ ಆಗಬಹುದು ಅಂತೇಳಿ. ದಕ್ಷಿಣ ಭಾರತದ ದಕ್ಷಿಣ ಪ್ರದೇಶದೊಳಗೆ ಅಂದ್ರೆ ಪೂರ್ತಿ ತಮಿಳುನಾಡು ಕೇರಳ ಏನು ಕೆಳಗಿನ ಪ್ರದೇಶಗಳು ಬರ್ತಾವಲ್ರಿ, ಅಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತದೆ ಅನ್ನುವಂತಹ ಒಂದು ಸೂಚನೆ ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಗಮನಿಸಬೇಕು, ದಕ್ಷಿಣ ಭಾರತದೊಳಗೆ ಈ ಸಲ ಸಾಮಾನ್ಯಕ್ಕಿಂತ ಮಳೆ ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನುವಂತಹ ಒಂದು ಸೂಚನೆ ಅದ. ಇನ್ನ ಯಾವ ರೀತಿ ಇಲಾಖೆಯವರು ನಮ್ಮ ಮುಂಗಾರಿನ ಬಗ್ಗೆ ಮುನ್ಸೂಚನೆಯನ್ನ ಕೊಡ್ತಾ ಇರ್ತಾರೆ ಅದು ತಮಗೆಲ್ಲ ಗೊತ್ತು. ಏಪ್ರಿಲ್ದೊಳಗೆ ಕೊಡ್ತಾ ಇರ್ತಾರೆ, ಅದರ ನಂತರ ಹಂಗಾಮು ಶುರು ಆದ ನಂತರನೂ ಒಂದು ಪರಿಷ್ಕೃತ ವರದಿಯನ್ನ ಕೊಡ್ತಾರೆ, ಅದರ ನಂತರ ತಿಂಗಳ ತಿಂಗಳ ಎಷ್ಟು ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನ ಕೂಡ ಅವರು ಕೊಡ್ತಾರೆ. ಅದರ ಜೊತೆಗೆ ಮುಂದಿನ ಹಂಗಾಮು ಅಂತಂದ್ರೆ ಈಗ ಈ ಮುಂಗಾರು ಹಂಗಾಮನ್ನ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ರೆ ಈಗ ಒಂದನೇ ಭಾಗ ಮುಗಿದು ಹೋದಂಗ ಆಗ್ಯದ. ಇನ್ನು ಎರಡನೇ ಭಾಗದೊಳಗ ಉತ್ತರಾರ್ಧದೊಳಗ ಯಾವ ರೀತಿ ಮುಂಗಾರು ಇರಬಹುದು ಅನ್ನುವಂತಹ ಮುನ್ಸೂಚನೆಯನ್ನ ನೀಡಿದ್ದಾರೆ. ಅದನ್ನ ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕು. ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮುಂಗಾರು ಯಾವ ರೀತಿ ವರ್ತನೆ ಮಾಡಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಎರಡು ತಿಂಗಳಲ್ಲಿ ಸಾಮಾನ್ಯವಾದಂತಹ ಮಳೆಯನ್ನ ದೇಶ ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶೇಕಡ 94-106 ಏನು ಮಳೆಯ ವ್ಯಾಪ್ತಿ ಅದ, ಆ ಒಂದು ವ್ಯಾಪ್ತಿಯೊಳಗೆ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಆಗಸ್ಟ್ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಆಗಸ್ಟ್ದೊಳಗೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗ ಸಾಮಾನ್ಯವಾದಂತಹ ಒಂದು ಮಳೆ ಬರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಮಳೆ ಇರಬಹುದು ಅನ್ನೋದನ್ನ ನೋಡೋಣ. ಆ ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆಗ್ನೇಯ ಭಾರತ ಅಂತಂದ್ರೆ ಹೆಚ್ಚು ಕಡಿಮೆ ನಮ್ಮ ದಕ್ಷಿಣ ಭಾರತದ ಕೆಲವು ಭಾಗಗಳು, ಆಮೇಲೆ ವಾಯವ್ಯ ಭಾರತ, ಪಶ್ಚಿಮ ಭಾರತ, ಈ ಒಂದು ಕ್ಷೇತ್ರದೊಳಗೆ ಸಾಮಾನ್ಯ ಮಳೆ ಆಗಬಹುದು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಮಳೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಪೂರ್ವ ಭಾರತ, ಈಶಾನ್ಯ ಭಾರತ, ಪಶ್ಚಿಮ ಕರಾವಳಿಯೊಳಗೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇನ್ನ ಮತ್ತೊಮ್ಮೆ ಗಮನಿಸಬೇಕು, ಈಗಾಗಲೇ ನಮಗೆ ಸಾಕಷ್ಟು ಮಳೆ ಬಂದದ, ತಾವು ಮಳೆ ಬೇಡ ಅಂತ ಇದ್ದೀರಿ. ಅನೇಕರು ಕರೆ ಮಾಡಿ ನಮಗೆ ಏನ್ ಹೇಳಿದ್ರು ಅಂತಂದ್ರೆ ಈ ಒಂದು ಮಳೆ ನಮಗೆ ಗ್ಯಾಪ್ ಕೊಡಬೇಕಾಗ್ತದ, ಒಂದು ಮಳೆ ಗ್ಯಾಪ್ ಕೊಟ್ಟರೆ ಮಾತ್ರ ನಮಗೆ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗ್ತದ ಮತ್ತು ಬೆಳೆಗಳಿಗೂ ಕೂಡ ಅನುಕೂಲ ಆಗ್ತದ. ಒಂದ್ ವೇಳೆ ಮಳೆ ಬಂತು ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತದ ಅನ್ನುವಂತಹ ಒಂದು ವಿಚಾರ ಹೇಳಿದ್ರಿ. ಆದ್ರೆ ಅದು ನಮ್ಮ ನಿಮ್ಮ ಕೈಯೊಳಗಿಲ್ಲ. ಈಗೇನು ಸೂಚನೆಯನ್ನ ಇಲ್ಲಿ ತನಕ ಕೊಟ್ಟಿದ್ರು ಅದರ ಪ್ರಕಾರ ಆಗ್ಯದ, ಇನ್ನ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇಲ್ಲಿ ಮತ್ತು ಅದರ ಸಂಭಾವ್ಯತೆ ಏನದ, ನಮ್ಮ ದಕ್ಷಿಣ ಭಾರತದೊಳಗೆ ಹೆಚ್ಚಿನ ಮಳೆ ಆಗುವಂತದ್ದು ಅದು ಹೆಚ್ಚಿಗೆ ಅದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಬರ್ತದ ಅದನ್ನ ನಾವು ಎದುರಿಸಲೇಬೇಕು. ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂದ್ರೆ ಉಳಿದ ಎರಡು ತಿಂಗಳಲ್ಲಿ ಮುಂಗಾರು ಯಾವ ರೀತಿ ವರ್ತನೆ ಮಾಡಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಆಯಿತು. ಆಗಸ್ಟ್ ಸೆಪ್ಟೆಂಬರ್ ಅವಧಿಯೊಳಗೆ ದೇಶದೊಳಗೆ ಸಾಮಾನ್ಯ ಮಳೆ ಅಂತಂದ್ರೆ 422.8 ಮಿಲಿಮೀಟರ್ ಅಷ್ಟು ಮಳೆ ಆಗಬೇಕು ಎರಡು ತಿಂಗಳಲ್ಲಿ. ಇದು 1971 2020 ತನಕ ಏನು ಅವಧಿ ಅದ, 50 ವರ್ಷಗಳ ಅವಧಿ, ಈ ಅವಧಿಯ ಸರಾಸರಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಗಮನಿಸಬೇಕು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ತಿಂಗಳು ಕೂಡಿ 422.8 ಮಿಲಿಮೀಟರ್ ನಷ್ಟಾಯಿತು. ಇನ್ನು ಆಗಸ್ಟ್ ತಿಂಗಳಲ್ಲಿ ಎಷ್ಟು ಮಳೆ ಆಗ್ತದೆ ಅನ್ನುವಂತಹ ವಿಚಾರ ಕೂಡ ಅದ. ಆಗಸ್ಟ್ ತಿಂಗಳಲ್ಲಿ 255 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಅನ್ನುವಂತಹ ಒಂದು ಸೂಚನೆ ಅದ. ಅಂದ್ರೆ ಸಾಮಾನ್ಯವಾಗಿ ಅಷ್ಟು ಮಳೆಯನ್ನು ನಾವು ಆಗಸ್ಟ್ ತಿಂಗಳಲ್ಲಿ ಪಡಿತಾ ಇದ್ದೀವಿ ಅನ್ನುವಂಥದ್ದನ್ನ ಗಮನಿಸಬೇಕು. ಆತ್ಮೀಯರೇ, ಈಗ ಆಶ್ಲೇಷ ಮಳೆಯ ಅವಧಿ ನಡೆದದ, ಕಳೆದ 3ನೇ ತಾರೀಕು ಅದರ ಪ್ರವೇಶ ಆಯಿತು. ಬರುವ 17ನೇ ತಾರೀಕಿನ ತನಕ ಅದರ ಅವಧಿ ಇರ್ತದ. ಈ ಸಲ ಆಶ್ಲೇಷ ಮಳೆ ಮಧ್ಯಮ ವೃಷ್ಟಿ ತರ್ತದ ಅಂತೇಳಿ ಹೇಳ್ತಾ ಇದ್ರು. ಹಲವು ಕಡೆ ಜಡಿ ಮಳೆ ಆಗಬಹುದು, ರಾಜ್ಯದೊಳಗೆ ಮುಂಗಾರು ಚುರುಕಾಗುವಂತೆ ಕಂಡು ಬರಬಹುದು ಅಂತ ಹೇಳಿದ್ರು. ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಾಗ್ತದೆ ಅನ್ನುವಂತಹ ಮಾತಿತ್ತು. 1 ಮತ್ತು 4ನೇ ಚರಣಗಳಲ್ಲಿ ಸಾಧಾರಣ ವೃಷ್ಟಿ ಯೋಗ ಅದ. 2 ಮತ್ತು ಮೂರನೇ ಚರಣಗಳಲ್ಲಿ ಬಿಸಿಲು ಹೆಚ್ಚಾಗಬಹುದು. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗ್ತದೆ ಅನ್ನುವಂತಹ ಸೂಚನೆಗಳನ್ನು ಆಶ್ಲೇಷ ಮಳೆಯ ಸಂದರ್ಭದೊಳಗೆ ನೀಡಲಾಗಿತ್ತು. ದಿನಾಂಕ ಆಗಸ್ಟ್ 9, 11, 13, 14 ಈ ದಿನಗಳು ಏನು ಉಳಿದಾವ ಆಶ್ಲೇಷ ಮಳೆಯದು, ಈ ದಿನಗಳಲ್ಲಿ ಉತ್ತಮ ಮಳೆಯನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಆಗಸ್ಟ್ 10 ಬರುವ ಮಂಗಳವಾರ ಆಗಸ್ಟ್ 16 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಇಲ್ಲಿ ತನಕ ಮಳೆಯಿಂದಾಗಿ ನಾವು ಜರ್ಜರಿತರಾಗಿ ಹೋಗಿದ್ದೀವಿ. ಬಹಳಷ್ಟು ರೈತರು ತಾವು ಹೇಳ್ತಾ ಇದ್ರಿ, ಬಹಳಷ್ಟು ಚಿಂತೆ ಆಗಿಬಿಟ್ಟದ. ಒಂದ್ ವೇಳೆ ಇದೇ ರೀತಿ ಮಳೆ ಬಂದ್ರೆ ಬಹಳ ಸಮಸ್ಯೆ ಆಗ್ತದ ಅನ್ನುವಂತಹ ಮಾತೇನದ. ಮಳೆ ನಿಲ್ಲಬೇಕು, ಹೊರಪಾಗಬೇಕು, ಮತ್ತೆ ಅವಕಾಶ ಸಿಗಬೇಕು ಕೃಷಿ ಚಟುವಟಿಕೆಗಳಿಗೆ ಅನ್ನುವಂತಹ ಒಂದು ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಿಜ, ನಾವು ಬಯಸೋದೊಂದು, ಅದು ಆಗುವುದೊಂದು, ಇಲ್ಲಿ ತನಕ ಹಂಗೆ ಆಯಿತು. ನಿರಂತರವಾದಂತಹ ಮಳೆಯಿಂದಾಗಿ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಂಗಿರುತ್ತದ ಅನ್ನೋದು ಬಹಳ ಕುತೂಹಲಕಾರಿಯಾದಂತಹ ಒಂದು ಅಂಶ ಅಂತ ಹೇಳಿ ಹೇಳಬಹುದು. ಈ ವಾರ ಕೂಡ ನಾವು ಮಳೆಯನ್ನ ನೋಡಬಹುದು. ಆದರೆ ಮಳೆಯ ಪ್ರಮಾಣದ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ಕಡಿಮೆ ಮಳೆಯನ್ನ ಈ ವಾರ ನಾವು ಕಾಣಬಹುದಾಗಿದೆ. ಮಳೆಯ ವಾತಾವರಣ ಇರ್ತದ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಎಲ್ಲ ಇರ್ತದ. ಸೂರ್ಯನ ದರ್ಶನ ದುರ್ಲಭ ಅಂತಾನೆ ಹೇಳಬಹುದು. ಆದ್ರೆ ಮಳೆ ಪ್ರಮಾಣವನ್ನ ನೋಡಿದ್ರೆ ಬಹಳ ಕಡಿಮೆ ಪ್ರಮಾಣ ಅದ ಅಂತೇಳಿ ನಾವು ಇಲ್ಲಿ ಹೇಳಬಹುದು. ಕಳೆದ ವಾರ 5 ಜಿಲ್ಲೆಗಳಲ್ಲಿ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಅದ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದ್ರೆ ಈಗ ಆ ಪ್ರಮಾಣ ಏನದ 4 ಪಟ್ಟು ಕಡಿಮೆ ಆಗ್ಯದ ಅಂತ ಹೇಳಿ ಹೇಳಬಹುದು. ಭಾರತೀಯ ಹವಾಮಾನ ಇಲಾಖೆಯವರು ಕೆಲವು ದಿನಗಳ ಹಿಂದೆ ಒಂದು ಅನುಮಾನವನ್ನ ವ್ಯಕ್ತ ಮಾಡಿದ್ರು. ಏನು ಆ ಅನುಮಾನ ಅಂತಂದ್ರೆ 7ನೇ ತಾರೀಕಿನ ದಿವಸ ಬಂಗಾಳಕೊಲ್ಲಿಯೊಳಗ ಒಂದು ವಾಯುಭಾರ ಕುಸಿತದ ಘಟನೆ ಆಗಬಹುದಾಗಿದೆ, ಅದರ ಪರಿಣಾಮವಾಗಿ ಮಳೆ ಬರಬಹುದು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಈಗ ಆ ಒಂದು ಅನುಮಾನ ನಿಜವಾಗಿದೆ. ಆಗಸ್ಟ್ 7ನೇ ತಾರೀಕು ಒಂದು ವಾಯುಭಾರ ಕುಸಿತ ಆಗ್ಯದ. ಎಲ್ಲಿ ಅಂತಂದ್ರೆ ಒಡಿಶಾ ಸಮೀಪ ಬಂಗಾಳ ಕೊಲ್ಲಿಯೊಳಗ ಆಗ್ಯದ. ಆ ಒಂದು ವಾಯುಭಾರ ಕುಸಿತದ ಚಲನೆ ಏನದ, ಅದು ವಾಯವ್ಯ ದಿಕ್ಕಿನ ಕಡೆ ಹೋಗ್ತದ, ಉತ್ತರಕ್ಕೆ ಅದರ ಚಲನೆ ಅದ. ಆದ್ರೆ ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದೇ ಅದಾವ. ಆದ್ರೆ ತಾವು ಇದಕ್ಕೆ ಆತಂಕ ಪಡಬಾರದು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹೇಳದಂಗ ಮಳೆಯ ಪ್ರಮಾಣ ಕಡಿಮೆ ಅದ ಅನ್ನುವಂತಹ ವಿಚಾರ ನಮ್ಮ ಮನಸ್ಸಿನೊಳಗ ಇರಲಿ. ಆದ್ರೆ ಈ ವಾಯುಭಾರ ಕುಸಿತದ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಶುಕ್ರವಾರ ತನಕನೂ ಮಳೆಯ ಸಾಧ್ಯತೆಗಳು ಇದ್ದೇ ಅದಾವ. ಆದ್ರೆ ಹಗುರವಾದಂತಹ ಮಳೆ ಆಗ್ತದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರವಾಗಿ ಮಳೆ ಆಗ್ತದ. ಆದ್ರೆ ಕೆಲವು ಕಡೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಇದನ್ನ ಗಮನಿಸಬೇಕು. ಬುಧವಾರ 10 ಶುಕ್ರವಾರ 12 ತನಕ ಈ ಒಂದು ವಾತಾವರಣ ಇರುತ್ತದೆ. ಅದರ ನಂತರ ಶನಿವಾರ 13 ಮಂಗಳವಾರ 16 ತನಕ ಏನು ಅವಧಿ ಅದ, ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಾರಪೂರ್ತಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಇರಬಹುದು. ಸೂರ್ಯನ ದರ್ಶನ ಬಹುಶಃ ಆಗಲಿಕ್ಕಿಲ್ಲ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಅದ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರೆ ಈ ವಾರ ಸ್ವಲ್ಪ ಸಮಾಧಾನಕರ ವಾರ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಾವು ಮಾಡಬಹುದು. ಯಾವ ರೀತಿ ಕಳೆದ ವಾರದೊಳಗ 5 ಜಿಲ್ಲೆಗಳಲ್ಲಿ ಶತಕ ದಾಟುವಂತಹ ಒಂದು ಸೂಚನೆ ಇತ್ತು, 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ಒಂದು ಏನು ಸಂಗತಿ ಇತ್ತು, ಆ ಪ್ರಕಾರ ಈ ವಾರ ಇಲ್ಲ, ಬಹಳಷ್ಟು ಕಡಿಮೆ ಆಗಿದೆ. ಅದರೊಳಗ 1/4 ಭಾಗದಷ್ಟು ಮಳೆಯನ್ನ ನಾವು ಈ ವಾರ ಪಡಿಬಹುದಾಗಿದೆ. ಇದು ನಮಗೆ ಸಮಾಧಾನ ಕೊಡುವಂತಹ ಒಂದು ವಿಚಾರ. ಆದ್ರೆ ಸೂರ್ಯನ ದರ್ಶನ ಇಲ್ಲ ಅಂತಂದಾಗ ಸ್ವಲ್ಪ ನಿಮ್ಮ ಹೊಲಗಳು ಹದಕ್ಕೆ ಬರುವುದು, ಸ್ವಲ್ಪ ತಡ ಆಗುವುದು ಅನ್ನುವಂತಹ ಅನುಮಾನ ಕೂಡ ನಾವು ಇಲ್ಲಿ ಮಾಡಬಹುದಾಗಿದೆ. ಇದರ ಮುಂದಿನ ವಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಅಲ್ಲಿ ಸ್ವಲ್ಪ ಆಶಾದಾಯಕವಾದಂತಹ ಭಾವನೆ ಕೂಡ ಅದ. ಈಗೇನು ಈ ವಾರ ಮಳೆ ಕಡಿಮೆ ಆಗಿದೆ, ಮುಂದಿನ ದಿನಗಳಲ್ಲಿ ಬಹುಶಃ ಆ ವಾರದೊಳಗೂ ಸಹಿತ ಮಳೆ ಕಡಿಮೆ ಆಗ್ತದ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಾವು ಮಾಡಬಹುದು. ಇದು ಸ್ಥೂಲವಾಗಿ ನಾವು ನೋಡಿದ್ವಿ ಮುಂದಿನ ವಾರ ಹೆಂಗಿರಬಹುದು ಅಂತೇಳಿ. ಈಗ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 10ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 70%, ಗುರುವಾರ 11, ಸೋಮವಾರ 15, ಮಂಗಳವಾರ 16, ಈ ಮೂರು ದಿವಸ 90%, ಶುಕ್ರವಾರ 12ನೇ ತಾರೀಕು ಅಲ್ಲದೆ ರವಿವಾರ 14ನೇ ತಾರೀಕು 85, ಶನಿವಾರ 13ನೇ ತಾರೀಕು 75% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು ಒಂದು ವಾರದ ಅವಧಿಯೊಳಗ ಕಲಬುರಗಿ ಜಿಲ್ಲೆ ಒಳಗ 23 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ನಾವು ಮಾಡಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 10, ಗುರುವಾರ 11, ಶನಿವಾರ 13, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 12ನೇ ತಾರೀಕು 80, ರವಿವಾರ 14ರಿಂದ ಮಂಗಳವಾರ 16ರ ತನಕ 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ವಾರ ಪೂರ್ತಿ ಮಳೆಯನ್ನ ನಾವು ನೋಡಬಹುದು. ಒಂದು ವಾರದ ಅವಧಿಯೊಳಗ ಬೀದರ್ ಜಿಲ್ಲೆ ಒಳಗ ಸುಮಾರು 39 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಎಲ್ಲ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆಗೆ ಈ ಸಲ ಮೊದಲನೇ ಸ್ಥಾನ ಅದ ಮಳೆಯ ವಿಷಯದೊಳಗ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 10ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 50%, ಗುರುವಾರ 11, ಶುಕ್ರವಾರ 12, ಈ ಎರಡು ದಿವಸ 65, ಶನಿವಾರ 13ನೇ ತಾರೀಕು 45, ರವಿವಾರ 14, ಸೋಮವಾರ 15, ಈ ಎರಡು ದಿವಸ 80%, ಮತ್ತು ಮಂಗಳವಾರ 16ನೇ ತಾರೀಕು 75% ಅನ್ನುವಂತಹ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಪ್ರತಿ ದಿವಸ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗ 11 ಮಿಲಿಮೀಟರ್ನಷ್ಟು ಮಳೆ ರಾಯಚೂರು ಜಿಲ್ಲೆ ಒಳಗ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 11, ರವಿವಾರ 14, ಈ ಎರಡು ದಿವಸ 90, ಶುಕ್ರವಾರ 12ನೇ ತಾರೀಕು 75, ಶನಿವಾರ 13ನೇ ತಾರೀಕು 70, ಸೋಮವಾರ 15ನೇ ತಾರೀಕು 80, ಮತ್ತು ಮಂಗಳವಾರ 16ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರಪೂರ್ತಿ ಮಳೆ ಆಗುವಂತಹ ಸಾಧ್ಯತೆಗಳಾದವ. ಒಟ್ಟು ಒಂದು ವಾರದ ಅವಧಿಯೊಳಗ ವಿಜಯಪುರ ಜಿಲ್ಲೆ ಒಳಗ 9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 10, ಶುಕ್ರವಾರ 12, ಮತ್ತು ಸೋಮವಾರ 15ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 11ನೇ ತಾರೀಕು 85, ಶನಿವಾರ 13ನೇ ತಾರೀಕು 60, ರವಿವಾರ 14ನೇ ತಾರೀಕು 70, ಮತ್ತು ಮಂಗಳವಾರ 16ನೇ ತಾರೀಕು 80% ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗೆ ಸಹಿತ ವಾರಪೂರ್ತಿ ಮಳೆ ಆಗುವುದು, ಬಹಳ ಅಲ್ಪ ಮಳೆ ಕೊಪ್ಪಳ ಜಿಲ್ಲೆ ಒಳಗೆ ನಾವು ನಿರೀಕ್ಷೆ ಮಾಡುವುದು. 6.5 ಮಿಲಿಮೀಟರ್ನಷ್ಟು ಒಂದು ವಾರದ ಅವಧಿಯೊಳಗೆ ನಾವು ನೋಡಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 11, ರವಿವಾರ 14, ಸೋಮವಾರ 15, ಮತ್ತು ಮಂಗಳವಾರ 16, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 85%, ಶುಕ್ರವಾರ 12ನೇ ತಾರೀಕು 80, ಶನಿವಾರ 13ನೇ ತಾರೀಕು 70% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗೆ 21 ಮಿಲಿಮೀಟರ್ನಷ್ಟು ಮಳೆ ಯಾದಗಿರಿ ಜಿಲ್ಲೆ ಒಳಗೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 11, ರವಿವಾರ 14, ಈ ಎರಡು ದಿವಸ 65, ಶುಕ್ರವಾರ 12, ಶನಿವಾರ 13, ಈ ಎರಡು ದಿವಸ 50, ಸೋಮವಾರ 15ನೇ ತಾರೀಕು ಮತ್ತು ಮಂಗಳವಾರ 14ನೇ ತಾರೀಕು 70% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಅತ್ಯಲ್ಪ ಮಳೆಯನ್ನು ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಕೇವಲ 5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 11ನೇ ತಾರೀಕು ಅಲ್ಲದೆ ಮಂಗಳವಾರ 16ನೇ ತಾರೀಕು 90%, ಶುಕ್ರವಾರ 12ನೇ ತಾರೀಕು ಅಲ್ಲದೆ ರವಿವಾರ 14ನೇ ತಾರೀಕು 75, ಶನಿವಾರ 13ನೇ ತಾರೀಕು 60, ಮತ್ತು ಸೋಮವಾರ 15ನೇ ತಾರೀಕು 80% ಅನ್ನುವಂತಹ ಸೂಚನೆ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ವಾರ ಪೂರ್ತಿ ಮಳೆ ಆದರೆ ಕೇವಲ 10 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ಒಂದು ವಾರದ ಅವಧಿಯೊಳಗೆ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 11, ಶುಕ್ರವಾರ 12, ಶನಿವಾರ 13, ಈ ಮೂರು ದಿವಸ 85%, ರವಿವಾರ 14, ಸೋಮವಾರ 15 ಮತ್ತು ಮಂಗಳವಾರ 16 ಈ ಮೂರು ದಿವಸ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗೆ ಸುಮಾರು 18 mm ಮಳೆಯನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 10 ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 11, ಶುಕ್ರವಾರ 12 ಈ ಎರಡು ದಿವಸ 80, ಶನಿವಾರ 13, ರವಿವಾರ 14 ಮಂಗಳವಾರ 16 ತನಕ ಮೂರು ದಿವಸಗಳವರೆಗೆ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 26 mm ಮಳೆಯನ್ನು ನಿರೀಕ್ಷೆ ಮಾಡಬಹುದು. ಇದು ಸವಿಸ್ತಾರವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಈ ವಾರ ಬೀದರ್ ಜಿಲ್ಲೆಯೊಳಗೆ ಸುಮಾರು 39 mm, ಜಹೀರಾಬಾದ್ನೊಳಗೆ 26 mm ಮತ್ತು ಯಾದಗಿರಿ ಜಿಲ್ಲೆಯೊಳಗೆ 21 mm ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಈ ಒಂದು ಪ್ರಮಾಣವನ್ನು ತಾವು ಗಮನಿಸಿದ್ರೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಬಹಳಷ್ಟು ಕಡಿಮೆ ಮಳೆಯನ್ನು ನಾವು ಈ ವಾರ ಪಡೆಯಬಹುದಾಗಿದೆ. ಮತ್ತೆ ಈ ವಾರದ ನಂತರ ಮುಂದಿನ ವಾರ ಇನ್ನೂ ಮಳೆ ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ವಿಚಾರಗಳು ನಮಗೆ ಸಮಾಧಾನ ಕೊಡಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇದರೊಳಗೆ ಬದಲಾವಣೆಗಳಾಗಬಹುದು ಮತ್ತು ಈ ವಿಚಾರವನ್ನ ನಾವು ತಮಗೆ ತಿಳಿಸ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ತಾವು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಕೆಲವು ಆಪ್ಗಳನ್ನು ನಾವು ಹೇಳಿದ್ದೀವಿ, ಮೇಘದೂತ, ದಾಮಿನಿ, ಈ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಅನುಕೂಲ ಮಾಡಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಆಸಕ್ತರಿಗೆ, ಶ್ರೋತೃ ಬಾಂಧವರಿಗೆ ಎಲ್ಲರಿಗೂ 75ನೆಯ ಅಮೃತ ಮಹೋತ್ಸವದ, ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಜೈ ಹಿಂದ್. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 566ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ August 13-15 ತನಕ ಹರ್ ಘರ್ ತಿರಂಗಾ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಅರ್ಹ ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರಿಂದ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಖಾಸಿಂ ಸಾಬ್ ಹಾಗೂ ಸಂಗಡಿಗರಿಂದ ಈಗ ಮೊಹರಂ ಪದ. ರಥವು ತಯಾರ ಮಾಡಿ ಕುದುರೆಗಳು ಕಡುಶನು ಪಂಚವರ್ಣ ಕೇಳದ ಶ್ಯಾಮರ ಶುಗ್ರವರ್ಣ ಜರದ ನಿಂತಾಳೋ ರಥ ಏರಿ ಮಡಿದನು ಜೈ ಸಿಡಿನ ಬಿದ್ದಗೆ ಸೋತ ಕಿಡಿ ಬೆಂಕಿ ಕಾರ್ಯನೋ ಬಾಯಿಲಿಂದ ರಣಚಕ್ರ ನಡಗಿ ತೋಗದ ಕುರಿಯ ಹಿಂಡಿನೊಳಗ ಕುರಿವ ಕಂಗಾಗಿತ್ತು ದಂಡಲ್ಲ ಬಯಲಾರಿದ ಗುರುದ್ರೋಣ ಕಿರಿ ಕಿಲಿ ನಾಗತಿದ ಗುರುದ್ರೋಣ ಕಿರಿ ಕೆರೆ ನಾಗತಿದ ಪ್ರಥಮ ಸಲಾಂ ಕೈ ಗುರುವಿಗೆ ನಮಸ್ಕಾರ ಬಾಣ ಬೆಟ್ಟ ಕರ ಮುಗಿದ ಕಕ್ಕೊಂಡ ಗುರುವಿನಾಗ ಆಶೀರ್ವಾದ ಮತ್ತಂದು ಸಲನ ಸಪ್ಪಳ ಜನನ ಶಿರಾರಿ ಕಾತರ ಸಿದ್ಧ ಲೆಕ್ಕಿಲ್ದೆ ಡೋಗಿ ಉರುಳಾಡೋ ಸಿದ್ಧ ಮೇಲೆ ಬಿದ್ದು ತಿಕ್ಕಡಿ ಹೊಡೆಯೋತಿದ್ದ ಹಾಕ್ಯಾನೋ ತಡ ಕಡೆದ ದಂಡೋಯ್ತು ಮಣ ಮಡದ ಹೆಣ ಬಿದ್ದ ಸಾಲಿಡಿದ ಜಯ ಘೋಷ ಹೊಡೆದನೋ ಜಡ ಜಡ ಜಯ ಘೋಷ ಹೊಡೆದನೋ ಜಡ ಜಡ ಚಕ್ಕರ ತೀರದಿ ಸುತ್ತ ಅಂತರವೇ ರಥ ಊರಿ ಅಂಗ ಗೋಡಗ ಹೊಡೆದ ಜಯದ್ರಥ ದುಸುವಾಸ ಮಣ ಮುಗಿದ ಶಿಕರ್ಣ ಬಡತಿದ ಹಿಡ ಹಿಡಿದು ಕುದತಿದ ಒಬಳಕಿ ತುಳಿಯುತ್ತಿದ್ದ ಕೆಳಗ ಮ್ಯಾಲ್ ಮಾಡಿ ಗದ್ಗಲಸಿದ್ದ ದುರ್ಯೋಧನ ಎತ್ತಿ ನರಕ ಬಡಿದ ಸೌತೀನಿ ಅಭಿಮಾನ ಜಿಮಧಾನ ಬಿಡು ಎಂದು ಎರಡು ಕಾಲಿಡಿಕೊಂಡಿದ್ದ ರಿಯಾ ಸತ ನೀನೆ ಆಲಪ ಮುಂದ ರಿಯಾ ಸತ ನೀನೆ ಆಲಪ ಮುಂದ ಅಗಿ ವೈತು ಗಾಲ್ ಮೇಲ ಕವರೋ ತಿಕ್ಕು ಪಾಲ ದಂಡೈತು ತಿಕ್ಕಡಿದ ಹೆಣಗೋಳು ಬಿದ್ದವು ಶತ ಶಟದ ದರೆದರು ಪ್ರಣ ಕೊಟ್ಟರು ಉಳಿದರು ಒಡಿವಾದರು ಓಡ ಸಿದ್ಧ ನೀರ್ವಾಳಿ ಹರದಂಗೆ ರಕ್ತ ಹರಿದ ಮಿರಿದವರು ಮಣ ಮಾಡಿ ಬಿಟ್ಟ ಮರದ ಬಿದ್ದವು ಮರಿ ಮಾಡಿ ಗಂಟಲ ಬತ್ತಿತು ಅಭಿಮಾನ ನೀರಳ ಸಿದ್ಧ ಸಂಕಷ್ಟ ಬಂದಿದ ನೀರಿನ ನಿಂದ ಸಂಕಷ್ಟ ಬಂದಿತು ನೀರಿನ ನಿಂದ ಅವತಾರ ಇಳಸಿದ ರಥ ಬಿಟ್ಟು ಕಡಿಗಾದ ಹಾದಿಯ ಹುಡುಕೋತಿದ್ದ ಕಡ್ಬಾಟ ಮಾಡಿದರೆ ಸಿಗಲಾರದ ಕೌರವರು ಅಂತಾರ ಕೆಳಗಿಡಲಿ ಅತಿಯಾರ ಅಂಜಿಕಿ ಬರವುವಾರ ಕೆಳಗ ಇಟ್ಟ ದಾರಿ ಅಥೋರ್ಭವಾದ ಅಭಿಮಾನ ನಂಬಿಗಿಟ್ಟು ಒಪ್ಪಿಕೊಂಡಿದ ಸ್ರಸ್ತರ ಸರಗಳು ಕೆಳಗಿಟ್ಟು ಕೂಡಲ್ಲಿ ಗೇರೆ ಹಾಕಿರಿ ಬಂದ ನಡೋನೆಂತ ಅಭಿಮಾನ ಧೈರ್ಯದಿಂದ ನಡೋನೆಂತ ಅಭಿಮಾನ ಧೈರ್ಯದಿಂದ ಕೆಳಗಿಟ್ಟು ಹತಿಯರ ಖಲೆ ಗೈಲಿ ಹಾನೆಂದು ಅಮಲ ಮಾಡಿರಿ ಬಂದ ಸುತ್ತಮುತ್ತ ಮುಖ್ಯರೋ ಇಲ್ಲ ಸಂದ ವಧ್ವದು ಕೆಡವಿದ ಎಕ್ಕಿಗಳು ಮುರದಿದ ಗಂಟಲ್ ಸಾರವು ಹರಿದ ಕಾಲ ಮೇಲೆ ಕಾಲಿಟ್ಟು ಸೀಳಿ ಒಗಿದ, ಎದಿಯ ಗುಂಡಿ ತೋಡಿ ಕರಳಾರಿದ, ದಾರಿ ತೋರುವ ಜೀವದಾನ ಬೆಳೆಕೊಂಡು ಫಾಸಿ ಮಾಡಿರಿ ಬಂದ, ಜೀವಗಳ ನಿಮ್ಮ ಜನ್ಮ ಏನು ಬಾರದ, ಜೀವಗಳ ನಿಮ್ಮ ಜನ್ಮ ಏನು ಬಾರದ, ಕವರವರು ಕಮ್ಮಗಲ ಮತ್ತ ಮಾಡಲ ಶೈನಲ್ಲಿ ಬೀಳುವಾದ, ಉಳಿಲಿಲ್ಲ ಹೋದವರು ಮಾರಿ ಮುಂದ, ಸತ್ತನ ಇವಯಗ ಮೂಲದ ನಮ್ಮ ಶಕುನಿ ಶಾಲೆಗೆ ಕರೀದ, ಅಭಿಮಾನನ ವ್ಯಕ್ತಿ ತೆಗೆಯಲಿ ಕೊಲ್ಲುವದ, ಇಲ್ಲಂದರೆ ಎನ್ನ ಪ್ರಾಣ ಉಳಿಯಲಾರದ, ಶಕುನಿ ಮಾಡಲು ಬಂದ ಕರುಣ ಕರೀದ, ಮಗಬೀನಿ ಮಾಡಬಾರದ, ಕಡದ ಹಾಕ್ರಿ ಎರಡು ಕೈ ಹೋಗಿ ಇಂದ, ಕಡದ ಹಾಕ್ರಿ ಎರಡು ಕೈ ಹೋಗಿ ಇಂದ, ಇಂಥ ಜಗಳ ಏನ ಹುಟ್ಟಿದ ಬಾಳಿಗೆ ನಾನು ಮಾಡಿಲ್ಲ ಎಂದ, ಕಡಿ ತನಕ ಆಸೆ ಇಟ್ಟಿಲ್ಲ ಜೀವದ, ಏಸೋ ದಿವಸ ಇದು ಸ್ವರ್ಗವು ಸೇರುವುದು ದಾರಿ ತಪ್ಪುಲಾರದ, ಹೌದ ಜೀ ಹೋಗಬೇಕು ಮತ್ತೆ ದಂದ, ಎಲ್ಲಂದರೆ ಜನ್ಮವು ಇರುಬಾರದ, ಹೋದರೆ ಹೋಗಲಿ ಎನ್ನ ಪ್ರಾಣವಾದರೆ ಬರೋದಿಲ್ಲ, ಮಗ ಬೀದಿ ಮಾಡಬಾರದ ಎಂದಾಗೆ ಕೈ ಕಡಿಲಾರೆ ಅಂದ, ಎಂದಾಗೆ ಕೈ ಕಡಿಲಾರೆ ಅಂದ, ಕರ್ಣ ಆಡುವ ಮತ ಕೇಳಿ ದುರ್ಯೋಧನ ಭಯಂಕರ ಕ್ರೋಧದಿಂದ, ಒಪ್ಪೊಂಡು ಸಪ್ಪಗಂತಿದಿ ನಮದ, ಕೂಸಾಗಿಲ್ಲಾಗಿ ನಂಬಲ್ಲೇ ಬದುಕಿದಿ ನೌಕರಿ ನೀ ನಮದ, ತಮ್ಮದೇರ ಮೇಲೆ ಪ್ರೇಮದ ನಿಂದ, ನಿನ್ನ ಮನಸ್ಸು ನಮ್ಮಗ ಸೋಲ್ಸುವದ, ಎಷ್ಟು ಹೇಳ್ತೀನಿ ಅಷ್ಟು ಕೇಳಿಕೊಂಡು ನಡೆದಾರೆ, ಖರೆ ಅಂಶ ಎಂದ ನೌದ, ಎಲ್ಲಂದಾರೆ ವೈಶ್ಯ ಜಾತಿಯ ನಿಂದ, ಎಲ್ಲಂದಾರೆ ವೈಶ್ಯ ಜಾತಿಯ ನಿಂದ, ಸಣ ಸಣ ಮಾತು ಕೇಳಿ ಬಾಣ ಬಡದಂಗಾಯ್ತು, ಕರ್ಣನ ಹಾಲಿಳಿದ ನೆಲಕೊರಗಿ ಅಳತಿದ ಗೋಳಗರಿದ, ಋಣಗೇಳಿ ಋಣ ಪಾತಕ ಋಣ ಕೂಡ ಉಂಡ, ಜನ್ಮ ಉಯಿರುಬಾರದ ಇರುವಾದಕ್ಕಿಂತಲೇ ಶಾಸವಾದ, ಬಾಗಿಲ್ಲ ಮಾಡುವುದಕ್ಕೆ ಆಗಿ ಮುಂದ, ಮುಂದ ನೋಡಿ ಅಭಿಮಾನ ರಣರಂಗ ನಡೆಸಿದ, ಕರಡೋಗಿ ನಿಂತ ಇಂದ ಬಣ ಪ್ರಯೋಗ ಮಾಡಿಕೆ ಸೇ ಕೈ ಕಡಿದ, ಬಣ ಪ್ರಯೋಗ ಮಾಡಿಕೆ ಸೇ ಕೈ ಕಡಿದ, ಹಿಂದಗ ತೀರಗಿ ನೋಡಿ ಅಭಿಮಾನಿಯಾಗಂತನೋ ಬಪ್ಪರ ಮಗನ ಮಾರದ, ಈ ಸಾಲಿ ಎಲಿ ಕತ್ತೋ ಜಾಮಾರದ, ಕಬ್ಬಲಿಗೆ ರಣ ಹೇಳಿ ಮಕ ಬೀಲಿ ಬರದಿತ್ತು ಇಳಿತಿತ್ತೋ ಈ ಬರದೆ, ಈ ಕೆಲಸ ಬಳಿ ಇಡುವ ಹೆಂಗ ಸಾರದ, ಅಲ್ಲಿಂದು ಪ್ರಾಚಂಡ ಗಣ ಸಾರದ, ರಥದ ಗಾಲಿಯ ಗೋಳು ಮಡಗಳಿಗೆ ಸಿಗ ಸಿಗಸಿ ಚಕ್ರ ತೀರದಿ ಮಾಡಿದ, ಗಾಳಿ ಬಡದು ತಲೆ ಬಡದ ಒಲಕ್ಕಿಲ್ಲ, ಗಾಳಿ ಬಡದು ತಲೆ ಬಡದ ಒಲಕ್ಕಿಲ್ಲ, ಎರಡು ಕೈ ಕಡಿದಾರೆ ಇದ್ದವು ಬಿಡಲಿಲ್ಲ ಕವರವಾದ ಬರದ, ಕರ್ಕರ್ ಕರಲ್ಲ ತಿಂದ, ನೂರ ಒಂದು ಕವರರು ಲೆಕ್ಕಿಲ್ಲದೆ ಮಾರ್ಬಲ ನಿಂತೇ ಸುತ್ತ ಬೀಗಿದ, ಚೋಟೆ ಪಾರ ಒಬ್ಬರಿಗೆ ಮಡವಲ್ಲದ, ಸುಡಬೇಕು ನಮ್ಮ ಜನ್ಮ ಇರುಬಾರದ, ಕುಲ್ಗೇಡಿ ಜೈದ್ರಾತ ದಡು ಬಿಟ್ಟು ಕಡಿವಾದ, ದೂರೋಗಿ ಕಡಿಸಿಡಿದ ನಿಂತನ ಬಾಳ ತೀರ್ವರಿಡಿದ, ನಿಂತನ ಬಾಳ ತೀರ್ವರಿಡಿದ, ಸಾವಿರ ಸಾವಿರ ಮಂದಿ ಸುತ್ತಿ ಸುತ್ತಿ ಬರತಿತ್ತು ತಣಿ ಪರ್ಕ ವರ ಸೋತಿದ್ದ, ಯತ ನಾವು ನಿಂತಿತ್ತು ಎಲ್ಲರದ, ಹೊಡೆಯುತ್ತ ಕಡಿಯುತ್ತ ರಥ ಚಕ್ರ ತಿರವು ಕಟ್ಟ ಕಾಳಿಗೆ ಬಂದ, ಅಭಿಮಾನ ಆವೇಶ ಮತ್ತು ಸರಿದ ಬ್ರಹ್ಮದೇವರ ಪ್ರಾಲಬ್ಧ ಹಿಂಗ ಬರಿದ, ಜೈ ರಾಧ ಬಾಣ ಬಿಟ್ಟ ಉರಿ ಪರ್ಕರರು ಬಾಟ ಬಂದ ಸಲನ ಬೋರ್ಗರೇದ ಬಣ ಬಡದು ಅಭಿಮಾನ ಬಿದ ಸಿಡಿದ ಬಣ ಬಡದು ಅಭಿಮಾನ ಬಿದ ಸಿಡಿದ ಇಷ್ಟೋ ತನಕ ನಮ್ಮ ವದ ಮಾಡಿ ಬಿಟ್ಟಿದು ದಂಡೋಗಿತೋ ಮಾಡಿದ ವರ್ತನ ಬಿದ್ದವಿ ಎಡಗಾಲಿಂದ ಅಭಿಮಾನ ಬಂತ ಸಿಟ್ಟ ಬೆಂಕಿ ಬಿತ್ತೋ ಗರು ಬಾಟ ಮಾದೇವ ಯಾಳ ತಂದ ಸೂರ್ಯ ಮುಳುಗುವಾಗಿಂತ